ತಂಡಗಳು ಜಂಟಿಯಾಗಿ ಮೂರನೇ ಸ್ಥಾನ ಪಡೆದವು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿಯಲ್ಲಿರುವ ಬಂಗಾರು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವ ಇದೇ 26ರಿಂದ ಫೆಬ್ರವರಿ 4ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುತ್ತೂರು ಜಾತ್ರಾ ಮಹೋತ್ಸವ, ಕೃಷಿ ವಿಚಾರ ಸಂಕಿರಣ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ. ಪರಿಶಿಷ್ಟ ಪಂಗಡದಲ್ಲಿಯೂ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿ ಹೋರಾಟ ಸಮಿತಿ ಆಗ್ರಹ. ಹಾಗೂ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿಂದು ಸೌರಾಷ್ಟ್ರ ತಂಡಕ್ಕೆ 318 ರನ್ಗಳ ಗುರಿ ನೀಡಿದ ವಿದರ್ಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಸಮಯ 6:51. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಇದೆ. ನಂತರದಲ್ಲಿ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅದಾದ ನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಕೇಳಿ ತೋರಣ ಹುರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ. ಕಮಲಕ್ಕ ಬರಣ. ನೋಡ, ಅಪಾರ ಎಳ್ ಕೊಟ್ಬಿಟ್ಟಿದ್ಯಾ ಅಂತ ಕಾಣ್ತತೆ. ತಿಂದ್ಬಿಟ್ಟು ಒಂದ್ ಕಡೆ ಕೂರ್ಲಾರ, ಒಂದ್ ಕಡೆ ನಿಲ್ಲಾರ. ಅಯ್ಯೋ, ಅವನಿಗೆ ಎಷ್ಟ್ ಕೊಟ್ರು ಸಾಲದು. ಕೆರೆಚೇರಿಲ್ ನೋಡಿದ್ಯಪ್ಪ ನನ್ನ? ಏನ ಇಲ್ಲ ಇಲ್ಲ, ಮತ್ತ ಈಗ ಕುಣದಾಡಕತ್ತಿಯಲ್ಲ ಕಟ್ಟೆ ಮೇಲೆ, ಎಳ್ಳು ಸಕ್ಕರೆ ಹೆಚ್ಚು ಜಾಸ್ತಿ ಆಗದೇನೋ ಅಂತ ಅನ್ಕಂಡೆ. ಕಬ್ಬು, ಕಿತ್ಲೆ ಹಣ್ಣು, ಬಾಳೆಹಣ್ಣು ಎಲ್ಲ ಜೊತೆಗೆ ಸೇರಿಸ್ ತಕೊಂಡಿರ್ಬೇಕು ಅನ್ಸುತ್ತೆ ನೀನು. ಅಲ್ಲಕ್ಕಪ್ಪ, ಒಟ್ಟಿಗೆ ಕೊಡ್ತಾರೆ ಅನ್ಬಿಟ್ಟು ಎಲ್ವ ಬಾಯ್ಗಾಯ ಎಸ್ಕೊಳಕಾದ್ದ. ಈಗ ತಿಂದವನ್ ಚೆನ್ನಾಗಿವ್ನಿ. ಅದ್ಯಾಕೋ ಕಮಲಕ್ಕನ ಗಂಟ್ಲು ಕಸ ಕಸ ಅಂತ ಅದಲ್ಲ, ಯಾಕ ಅದ್ಯಾಕಂಡ ಹಂಗಂತ ಇದ್ಯಾ? ಯಾಕೆ ನಿಂಗ ಹಂಗ ಅನ್ಸ್ತಾ ಐತಾ? ಅಲ್ಲಕವ ನಿಮ್ಮ ಮಟ್ಟಿದ್ದಕ್ಕೆ ಬತ್ತಿದ್ದಂಗೆ ಒಳಗಿಂದ ಯಾರ ಕೆಮ್ತಿರ ಸಮ್ಡು. ಅಲ್ಲ ಕಣ್ಣ, ಕೆಮ್ಲು ಬೇಡ್ವೆ ಮನ್ಸಾನ್ ಮೇಲೆ. ಅಲ್ಲಕವ ಗಂಟ್ಲ ಸರಿಪಡಿಸ್ಕೊಂತಾವಳ ನಿನ್ ಜೊತೆ ಮಾತಾಡ್ಬೇಕು. ಗಂಟ್ಲು ಸರಿಪಡಿಸ್ಕೊಳ್ಳೋದು ಪದ ಹೇಳಕ್ಕೆ ಕಯ ಅಣ್ಣ. ಈಗ ಫಂಕ್ಷನ್ಗೆಲ್ಲ ಹೋದ್ರೆ ಆ ಮಾತಾಡೋರು ಬಂದ್ಬಿಟ್ಟು ಕೆಮ್ಮಿ ಕ್ಯಾಕರ್ಸಿ ಆಮೇಲೆ ಶುರು ಹಚ್ಕೊಳಕಿಲ್ವ ಮಾತ? ಕ್ಯಾಕರ್ಸ್ದಾರಯ್ಯ ಮತ್ತೆ ಗಂಟ್ಲ ಸರಿ ಮಾಡ್ಕೊಳ್ಳೋದು ಅಂತ ಅದಕ್ಕ. ಅಯ್ಯೋ, ಮತ್ತ ಮುಂದವ್ರು ಮಾತಾಡೋದು ಹೆಂಗ ಮೈಕ್ ಮುಂದೆ? ಮೈಕ್ ಏನು ಬಾಯಾಗ ಇಟ್ಕೊಂತಾರ, ಮುಂದ್ ನಿಂತ್ಕ ಮಾತಾಡುತ್ತಾನೆ. ಅಲ್ಲಕ್ಕಪ್ಪ ಅದೇನೋ ಹೇಳ್ತಾರಲ್ಲಪ್ಪ ಸಾಂಕ್ರಾಮಿಕ. ಅಯ್ಯೋ ಅದೆಲ್ಲ ಆಗೋಯ್ತು ಬಿಡೋಣ, ಈಗ ಮುಗ್ದೋಯ್ತವ, ಈಗ ಅವೆಲ್ಲ ಏನು ಆಗಕ್ಕಿಲ್ಲ. ಕೆಮ್ಮುದ್ರೇನೆ ಅಲ್ಲ, ಮಾತಾಡಿದ್ರೆ ಉಗ್ಲಾರಕ್ಕಿಲ್ವೇ? ದೂರ ನಿಂತ್ಕವ ನೀನು. ಅಯ್ಯೋ, ಹಿಂದಿನ ಕಾಲದಾಗೆ ಪನ್ನೀರ್ ದಾನಿ ಇನ್ನೋರು ಹಂಗ ಮಾತಾಡೋರ್ಗೆ. ಯಾಕೆ ಹೇಳು, ಮದ್ವೆ ಮನೆಗೆಲ್ಲ ಹೋದ್ರೆ ಅಲ್ಲಿ ನಿಂತ್ಕೊಂಡು ಶೆಂಟ್ ಹಾಕಿರೋ ನೀರ್ನ ಹಿಂಗ ಅನ್ನಕ್ಕಿಲ್ವ ಕೈಯಲ್ಲಿ, ಬಂದವ್ರಿಗೆಲ್ಲ ಬಲ್ಲಿ ಬಲ್ಲಿ ಬಲ್ಲಿ ಅಂತ. ಹಂಗ ಇವ್ರು ಮಾತಾಡಿದ್ರೆ ಬತಾಯಿರ್ತದೆ ಬಾಯಿಂದ ಎಂಜ್ಲು. ನಮ್ಮ ಇದಕ್ಕೆ ಅದಕ್ಕೆ ಗದ್ದೆಗ ಹೊಲಕ್ಕೆ ಬಿಡ್ತಿಮಲ್ಲಪ್ಪ, ಅದೇನ ನೀರು ಊಕವ ಹಂಗ ಬಂದದ. ಅಲ್ಲ ಮೊನ್ನೆ ಸಂಕ್ರಾಂತಿ ಎಳ್ಳ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ಲ, ಅದಕ್ಕೆ ಯಾರೋ ಒಬ್ರು ಹೇಳ್ತಾ ಇದ್ರು ಸಂಕ್ರಾಂತಿ ದಿವಸ ಎಳ್ಳೆನೋ ತಿಂದ್ವಿ, ಆದ್ರೆ ನಾಲ್ಗೆ ನೋಡಿ ಎಲುಬಿಲ್ಲ, ಅದಕ್ಕೆ ಮತ್ತೆ ಹಳೆ ಮಾತೆ ಬತ್ತಾವೆ ಬಿಡಪ್ಪ. ನೋಡು ಈಗ ಎಷ್ಟ್ ಹೇಳಿ ತಿನ್ಸಿದ್ರೇನು, ಮಾತಾಡೋರು ಮಾತಾಡ್ತಾರಲ್ವೇ, ಅದು ಮನ್ಸನ್ ಸ್ವಭಾವ ಅಕ್ಕಪ್ಪ. ಕಲ್ತಿದ್ದೇಳ್ಬಿಟ್ಟ ನಮ್ಮ ಅದಕ್ಕೆ ನೋಡಪ್ಪ, ಈ ಹಬ್ಬ ಹರಿದಿನಗಳು ಬರೋದು ಬರೀ ಮನ ಕಿಲೀನ ಮಾಡ್ಕೊಳಕಲ್ಲ, ಮನ್ಸುವ ಕಿಲೀನ ಮಾಡ್ಕೋಬೇಕಲ್ವಪ್ಪ. ಎಂತ ಮುತ್ತಂತ ಮಾತು ಹೇಳ್ಬಿಟ್ಟ ಅಂದ್ರೆ ತಿಂದೆ ಬಂದಿರೋದು ಕಲ್ನಂತ ಮಾತಾಡ್ತಿದ್ನಪ್ಪ ನೀನ್. ಒಳ್ಳೆ ಚಂದಾಗಿ ಹೇಳ್ದೆ ಕಂಡ್ಬಿಡು. ಮತ್ತು ಕಪ್ಪೆ ಚಿಪ್ನಾಗ ಇರ್ತೈತೆ, ಸಿಗೋದು ದುರ್ಲಭ. ಅದಲ್ಲೂ ಎಲ್ಲ ಕಡೆ ಸಿಗ್ತೈತೆ ಅಲ್ವಾ? ಮುತ್ತು ನನ್ ಮನ್ಸಲ್ಲದೆ ಆಯ್ತಾ, ಅದು ಬಾಯಲ್ಲಿ ಬರ್ತದೆ, ಆಯ್ ಕಳಕ್ ಹೋಗ್ಬೇಡ. ಆಮೇಲೆ ಬೇಡ ಕಣ್ಣಣ್ಣ, ಮೊದ್ಲೇ ಹೇಳ್ತಿದ್ದಲ್ಲ, ಹೇಳ್ದಲ್ಲ ಪನ್ನೀರ್ ದಾನಿ ಎಂಜ್ಲಿರ್ತದೆ ಬೇಡ. ನಾನ್ ಹೇಳಲಿಲ್ಲ ಕಣ, ನಮ್ ಕಮಲ ಕೇಳಿದ್ದು. ಕಮಲಕ್ಕ ಈಗ ಸಂಕ್ರಾಂತಿ ಅಂತ ಹಬ್ಬ ಮಾಡ್ದಲ್ಲ, ಏಟ್ ಮನೆ ಏಳ್ ಬೀರ್ದವ ಇದೇನಣ್ಣ ಹಿಂಗಂತಿ ಹಳ್ಳಿ ಅಂದ್ಮೇಲೆ ಎಲ್ಲಾ ಪರಿಚಯ ಇವೆ. ಎಲ್ಲಾರ ಮನೆಗೂ ಹೋಗಿದ್ದೆ ಬಿಡು. ಎಲ್ಚಿ ಪಲ ಎರಸ್ತಾ ಮಕ್ಳಗ ಮತ್ತೆ ಎಲ್ಚಿ ಹಣ್ಣು ಮಾಡಿ ಆರತಿ ಮಾಡಿ. ಅಲ್ಲ ಜಯಣ್ಣ, ನಾನು ಅದೇನೋ ಹೇಳ್ಬಿಡು ಬಿರ್ ಕಮ್ಲಕ್ಕ, ಅದೇನೋ ಹಬ್ಬದ ದಿನ ಅವರ ಕಾಳು ಗೊಜ್ಜು ಮಾಡಿಲ್ಲಪ್ಪ, ಅದೇನೋ ತರಕಾರಿ ಪರ್ಕಾರಿ ಎಲ್ಲ ಹಾಕ್ಬಿಟ್ಟು ಕೂಟು ಕಣ್ಣ, ಕೂಟು ತಾಳ್ದ ಮಾಡ್ಬೇಕಂತ ಕಣ್ಣ, ಇಲ್ಲ ಪೊಂಗಲ್ ಮಾಡ್ಬೇಕಂತ. ಒಟ್ನಾಗೆ ಅವರೇ ಕಾಳ ಅವರೇ ಬೇಳೆ ಇದ್ಕವ್ರೆ ಇದ ಹಾಕಿ ಸಂಕ್ರಾಂತಿ ದಿವಸ ಮಾಡ್ಬೇಕು. ಸೀಜನ್ ಅಲ್ವಪ್ಪ ಸೀಜನ್ ಅಲ್ವಪ್ಪ, ಅದೇ ಅವರೇಕಾಯಿ ಬತ್ತತೆ ಅಂತ ಟೈಮ್ನಾಗೇನೆ ಹಬ್ಬನೂ ಬತ್ತತೆ, ಚೆನ್ನಾಗಿ ತಿನ್ಕೊಂಡು ಇರಪ್ಪ ಅಂತ. ನಾನು ಸಿದ್ನಿಂಗ್ಪುರ್ಕ್ ಹೋಗಿದ್ದೆ, ಅದಕ್ಕೆ ಸಂಕ್ರಾಂತಿ ದಿವಸ ರಾತ್ರಿ ಸಿಗ್ನಿಲ್ಲ ನಿಮ್ಗ. ಎತ್ತೆಗರ್ಸಕ್ ಹೋಗಿದ್ಯೇನೋ ಕಿಚ್ಚಾಯ್ಸಕ್ಕೆ ಕಣವ ಚೆನ್ನಾಗಿ ಮಾಡ್ತಾರಲ್ಲಿ ಮೈಸೂರು ಪಟ್ಟೆ ಪಕ್ಕ ಸಿದ್ನಿಂಗ್ಪುರ ಅಂತಿಲ್ವಾ, ಓದ್ಕಿತ ಇವನ್ನು ಕರ್ಕ ಹೋಗಿದ್ದೆ, ಆರಿಸ್ತೀನಿ ಅಂತ ಹೋಗ್ಬಿಟ್ಟು ಕಾಲ ಸುಟ್ಕೊಬಿಟ್ಟಿದ್ದ. ಅದಕ್ಕೆ ಈಕಿತ ಇನ್ನೇನಾರು ಬಿದ್ದಿದ್ದು ಹೋಗ್ಬಿಟ್ಟನು ಅಂತ ಬಿಟ್ಟೋಗಿದ್ದೆ ಅಷ್ಟೇ. ಆಂಬ್ಯುಲೆನ್ಸ್ ಅಲ್ಲಿ ಬತ್ತಿದ್ದೆ ನಾನು. ಕಾಲ್ ಸುಟ್ಕೊಂಡು ಮುಖವ ಏನಾರ ಸುಟ್ಟು ಹೋದ್ರೆ ಪಟ್ಟೋದ್ರೆ ಬೆಂಕಿಗೆ ದಬಾಕಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಎತ್ಕೊಂಡ್ಬಂದು ದೊಡ್ಡ ಆಸ್ಪತ್ರೆಗೆ ಹಾಕ್ತಾರೆ. ಊರಲ್ಲಿ ಕಿಚ್ಚ ಆಯ್ಸ್ಲಿಲ್ವೇ ದನಗಳು ಕರ್ಕೊಂಡು ಹೋಗಿ ಮತ್ತೆ ಬಿಡುವವ ಕಿಚ್ಚಿಸಿ ಏನ್ ಹೇಳ್ದ ಈ ಚುಂಚನ್ ಕಟ್ಟೆ ಜಾತ್ರೆಗೆ ಹೋಗಿರ್ನಿಲ್ವಾ ನಮ್ ಜಯಣ್ಣ ಎರಡು ಎತ್ತ ತಂದಿದ್ದ ತೋರಿಸ್ತಿಲ್ವ ನಿನ್ಗ ನೋಡ್ದಲ್ಲ ಏನ ಅದಕ್ಕ ಬಣ್ಣ ಬಳಿಯೋದೇನ ತೊಳೆಯೋದೇನ ಕೊಂಬ್ಗೆ ಅದೇನ ಬಣ್ಣ ಹಚ್ಚೋದು ಇದಕ್ಕವ ಬಣ್ಣ ಜೊತೆ ಅದೇನ ಬಿಂಗ್ ಬಿಂಗ ಕಟ್ಟಿದ್ದೆ ಕಪ್ಪ ಕಟ್ಟಿದ್ದೆ ಊತ ಊತ ಎರಡು ಹೊಂಟೋಯ್ತಲ್ಲ ನೋಡ ಅದನ್ನೇ ಹೇಳ್ತಾನೆ ಚಂದಾಗಿರೋದು ಹೇಳ ಕಯ್ಯ ನೀನು ಬೆಳಿಗ್ಗೆ ಕಟ್ಟಿದ್ದೆ ಇನ್ ಹೊಸಿ ಓದ್ ಬಿಟ್ಕೊಂಡು ನೋಡ ಅಷ್ಟರಲ್ಲಿ ಸೂಲೋಟಾಗಿತ್ತು ಕಯ್ಯ ಬಲೂರ್ ಪಿಪಿ ಹಂಗ ಓದೋನು ಚಂದಾಗಿತ್ತು ಬಲೂನ್ ಕಟ್ಟಿದ್ದೆ ಖುಷಿ ಆಯ್ತು ಅಂತ ಹೇಳೋ ಬಿಟ್ಟ ಆ ಬಲೂನ್ ಸುಂಡ್ಕೊಂಡಿದ್ದೇಳ್ತಾವ ಅಲ್ಲಕ್ಕಪ್ಪ ಚೆನ್ನಾಗಿತ್ತು, ನಾ ಹೇಳಿಲ್ವಪ್ಪ ಅಷ್ಟೇ ಸಾಕ್ಬಿಡು ಮುಂದ್ಕ್ಯಾ ಕೇಳಿಯೇ ಬಿಡಪ್ಪ. ಅದೇನು ಬಲೂನು ಅಂತಂದ್ರೆ ಕಬ್ಬಣದ್ದೆ ಕೊನೆ ತನಕ ಒಂದೇ ತರ ಇರಕ್ಕೆ. ಸರಿ ಈಗ ಹೊಸ ಎತ್ತು ಓಡದ್ರ ಅಪ್ಸಕ್ಕ ನೀನು ಓಡ್ದೆ ಹಂಗೆ ಓಡ್ಲೇಬೇಕಲ್ಲ ಅಣ್ಣ, ಇದ್ದರೆ ನೀ ಕಾಲ್ ಸುಟ್ಕೊಂಡಲ್ಲ ಹಂಗಾಯ್ತದೆ. ಆರ್ತದೆ ಚಂಗ್ ಅಂತ ಬೆಂಕಿ ಅಂದ್ರೆ ಬೆದರುದಿಲ್ವೇ ಎತ್ತು, ಬೆದರ್ಲಿಂತ್ಲಯ ಅದನ್ನ ಆರ್ಸೋದು. ಅಲ್ಲಕ್ಕಪ್ಪ ನಮ್ಮೂರು ಕಿಚ್ಚಾಯ್ಸದ್ಬಿಟ್ಟು ಅದಕ್ಕೆ ಸಿದ್ಲಿಂಗ್ಪುರಕ್ ಹೋಗಿದ್ದೆ ನೀನು? ಭಾವನಂಟವ್ನೆ ಅಣ್ಣ, ನಿಮ್ಮೂರ ಮಾಡೋದ್ ಇದ್ದೇ ಇರ್ತೈತೆ, ಭಾವ್ ಒಂದ್ ಕಿತ ನಮ್ಮೂರ್ಗೆ ಅಂದ. ಹೊಸ ಎತ್ತು ತೋರಿಸ್ಕೋಬೇಕಲ್ಲ ಮತ್ತೆ ನಮ್ತಾವ್ಲು ಅದೇ ಒಂದ್ ಜೊತೆ ಎತ್ತು ಅಂತ ಮತ್ತೆ ಎಲ್ಲ ಕೇಳಿದ್ರು. ಏಟ್ ಕೊಟ್ಟೆ ಏಟ್ ಕೊಟ್ಟೆ ಅಂತ. ಏಟ್ ಕೊಟ್ಟೆ ಹೆಸರು ಹೇಳದೆ ಏನಂತಪ್ಪ? ಏಟ್ ಕೊಟ್ಟೆ ಕಾಸ ಅಂದ್ರು. ನಾನು ಚಂದ್ರಣ್ಣ ಕಮಲಕ್ಕ ಮೂರು ಜನ ಹೋಗಿ ವಿಸಿ ಫಾರಂ ನಾಗ ನೋಡ್ಕೊ ಬಂದಿದ್ದು, ಆಮೇಲೆ ಅಡ್ರೆಸ್ ತಕ್ಕ ಮನೆಗೆ ಹೋಗಿ ತಕ ಬಂದು ಅಂತ ಬಿಡಪ್ಪ. ಚಂದಾಗವೆ ಖುಷಿ ಆಯ್ತು ಎಲ್ರಿಗೂ. ನಾನು ಎತ್ತ ನೋಡದ್ ಕಿತ್ವ ಹೇಳ್ನಿಲ್ವಾ, ಚಂದಾಗ ಅದ ಕಣ ಎತ್ಕೊಂಬಾತಾಗ ಅದ ಅನ್ಕೊಂಡು ಎತ್ಕೊಂಬರಕಾಯ್ತು. ಅದೇನೆ ಅಂದ್ರೆ ಅವನು ಹೊಲ ಉಳ್ಳಕಾಯ್ತದೆ ಅಂತ ಅವ್ನ್ ಲೆಕ್ಕಾಚಾರ ಹಾಕೊಂಡು ಹೇಳ್ದವ. ಆ ಎತ್ನ ಹೊಲ ಉಳ್ಸಾರೆ ಹೊಲ ಉಳಕ್ ಹುಳ ಎತ್ತವೆ ಚೋಗಕವ ಚೋ ಚೋ ಎಲ್ಲ ಪ್ಯಾಟಾಗ ಹೋದ್ರವ ಮನೆ ಮುಂದೆ ಕಾರ್ ನಿಲ್ಸ್ಕೊಂಡಿರ್ತಾರೆ ಇಲ್ವಾ? ನಾವ್ ರೈತರ ಏನ್ ನಿಲ್ಸ್ಕೋಬೇಕು ಎತ್ತು? ಕಮಾನಿಂದು ಒಂದ್ ಗಾಡಿಯ ಮಾಡಕ್ ಹೇಳಿನಿ. ಬಹು ಕಷ್ಟ ಕಣ್ಣ, ಗಾಡಿ ಮಾಡೋರೇ ಇಲ್ಲ ಈಗ. ಅಲ್ಲಕ್ಕಪ್ಪ ನಮ್ಮ ಹಳ್ಳಿ ದಿಕ್ಕನಾಗ ಸುಮಾರು ಜನ ಇರ್ತೀನಿಲ್ವಪ್ಪ ಈಗೆಲ್ಲವ್ರೇ? ಈಗ ಯಾರು ಇಲ್ಲ ಕಣ, ಬೇರೆ ಬೇರೆ ಕೆಲಸ ಎಲ್ಲ ಮಾಡಕ್ ಹೊಟ್ಟೋಗ್ಬಿಟ್ಟವ್ರೆ. ಅದೇನೋ ಒಂಥರಲ್ಲ ಮುಂಗುಡ ಕೊಟ್ಟೋಗೋಣ ಅಂದ. ನಾನು ಮರವ ತಗಬೇಕು, ಆಮೇಲೆ ಕಮಾನ್ ಹೆಂಗ್ ಬರ್ಬೇಕು ಎಲ್ಲ ಹೇಳು, ಮೊದ್ಲು ಕಾಸು ಮಡ್ಗು ಅಂದ. ಕೊಟ್ ಬಂದಿನಿ ಒಂದ ಚಂದ ಹಾಕಿರೋದೊಂದ್ ಗಾಡಿಯ ತಕ ಬಂದ್ ಮನೆ ಮುಂದೆ ನಿಲ್ಸ್ಕೋಬೇಕು. ಅಮ್ಮ ಕಾಸು ಮಡ್ಗು ಅಂದ ತಕ್ಷಣ ಮನೇಲಿ ಮಡ್ಗಿನಿ ಅಂತ ಹೇಳ್ಬೇಕಾಗಿತ್ತೀನು. ಮನೇಲಿ ಮಡಗಿದ್ರ ಅವನಿಗೆ ಬಂದ್ ಭಾಗ್ಯ, ಅವನ ಎದುರಿಗೆ ಮಡಗ್ದಪ್ಪ ಇಲ್ಲ. ಮತ್ತೆ ಹಂಗಾರ ಅವನು ಬಿಡು ಗಾಡಿ ನಮ್ಮ ಮನೆ ಮುಂದೆ ನಿಂತಿರ್ತದೆ. ಅಡಾನ್ಸ್ ಕೇಳವನ ಇಲ್ಲ ಹೇಳ್ ಮತ್ತೆ ಏನಂದ ಅಡಾನ್ಸ್ ಏನಂಗಂದ್ರ ಅಲ್ಲಕಪ್ಪ ಅಡ್ವಾನ್ಸ್ ಅಂತ ನಾನು ಇದ್ಯಾವ್ದ ಹೊಸ ಪದ ಹೇಳ್ತಾವನಲ್ಲ ಅನ್ಕಂಡೆ ಹೇಳಪ್ಪ. ಅದಕ್ಕ ಕೊಟ್ ಬಂದಿನಿ, ನಿಂಗೂ ಬೇಕ ಹೇಳ ಗಾಡಿ. ಏ ಮಾಡ್ಸಮ್ಮ ಬಿಡಪ್ಪ, ನೀನ್ ಟೈರ್ ಗಾಡಿ ಮಾಡಿಸಿಯೋ ಮರದ್ದು ಗಾಲಿದು ಮರದ್ ಮಾಡ್ಸಮ್ಮಕ್ಕಪ್ಪ. ಮರದ್ ಯಾರು ಓಡಿಸ್ತಾರ ಬಟ್ಟೆ ಉಯ್ಯೋರ ಇಲ್ಲ ಕಣ್ಣ, ಅದಕ್ಕ ಚಕ್ರಕ್ಕ ಟೈರ್ ಗಾಡಿ ಮಾಡಿಸ್ಕೋಬೇಕು. ಅದಕ್ಕ ಸರಿ ಕಂಡ್ಬಿಡು, ಈಗ ಕಡಾಣಿ ಮಾಡ್ಕೊಡವ್ರು ಇಲ್ಲಕ್ಕಪ್ಪ. ಈ ಚಕ್ರಕ್ಕ ಇದಾಗ್ತಿದ್ರಲ್ಲಪ್ಪ ಸುತ್ತ ಕಬ್ಬಿಣ ಅದುವೇ ಹಾಕೋರು ಇಲ್ಲ ಈಗ, ಕಡಿಮೆ ಆಗ್ಬಿಟ್ಟಾರೆ. ಈಗ ಟೈರ್ ಗಾಡಿ ಮಾಡಿಸ್ಬಿಡು ಅಂತ ಹೇಳತ್ತಿದೆ. ಮಾಡಿಸಿದ್ರೆ ಒಳ್ಳೇದು, ಗೊಬ್ಬರ ಎರಕು ಆಯ್ತತೆ, ಕುಂತ್ಕೊಂಡು ಎಲ್ಲಾರು ಹೋಗಕ್ಕೂ ಆಯ್ತದೆ, ಒಳ್ಳೆ ರೋಡ್ ಸಿಕ್ಬಿಟ್ರೆ ಕಾರ್ ಹೋದಂಗ ಹೋಯ್ತದ ಕಣ್ಣು. ಆಯ್ತು ಕಪ್ಪ, ಈಗ ಬ್ಯಾಗ್ನೆ ಮಾಡ್ಕೊಟ್ಬಿಟ್ಟಿದ್ರೆ ಈ ಮುಡುಕ್ತರ ಜಾತ್ರೆ ಬತ್ತಿತ್ತಲ್ಲಪ್ಪ ಅದೇ ನೆಡ್ ದಿನ ಅದ, ಅದಕ್ಕೆ ಕೊಟ್ಟೋಗ್ಬಿಡ್ಬೋದಾಗಿತ್ತು, ಈಗ ಆಗೋದಿಲ್ಲ ಬಿಡು. ಜಾತ್ರೆ ಪಾತ್ರೆಗೆ ಹಳೇದು ಯಾವ್ದಾದ್ರು ಗಾಡಿ ಜೊತೆ ಮಾಡುವ, ಇದ ಹೊಸಿ ಸಂದಾಕ್ ಮಾಡ್ಕೊಡ್ಲಿ ಸುಮ್ಕಿರು, ನಿಧಾನಕ್ ಮಾಡ್ಲಿ ಬಿಡಯ್ಯ, ಆಮ್ಯಾಕಿನ್ ನೋಡ್ಕೊಂಡ್ರಾತು. ಈಗ ಮುಡುಕ್ತೋರ ಜಾತ್ರೆಗೆ ಬಂದಯ್ಯ ಏನು? ಇವನೇನ್ ಹಿಂಗ್ ಕೇಳ್ತಾನೆ, ಜಾತ್ರೆಗೆ ಬರ್ತೀಯ ಅಂತ ಕೇಳುದೇ. ಈ ಕಡೆಯಿಂದ ಆಸೆ ನೋಡ್ಕೊ ಹೋಗುಮ್ಮ, ಸುತ್ತೂರ್ ಜಾತ್ರೆಗೆ ಹೋಗಲ್ವೆ? ಹೋಗಮ್ಮ. ಮತ್ತೆ 20ನೇ ತಾರೀಕ್ ತಂಗ್ ನಡೀತತೆ, ಅದ ನೋಡ್ಕೊಂಡು ಆಮೇಲೆ ಬರೀ ಜಾತ್ರೆಗೆ ಸುತ್ತೋದೆ ಕೆಲ್ಸ ಇನ್ನೇನು? ಇಲ್ಲಕ್ಕಪ್ಪ, ಸುತ್ತೂರ್ ಜಾತ್ರೆಯಲ್ಲಿ ಅದೇನೆ ಕೃಷಿ ಮೇಳ ಅದು ಇದ್ದದಂತೆ ಕಪ್ಪ ಕಣ್ಣ, ಅದೇ ಮುಖ್ಯ ಅಲ್ಲಿ. ಏ ಪಾರ್ಟಿ ಜನ ಅಂತಿದ ಅಲ್ಲಿ, ನಾವ್ ಕಳೆದ್ಕಿತ ಹೋಗಿದ್ವಲ್ಲ. ಏನ್ ಜನಮ ಸುತ್ತಮುತ್ತ ಇರೋ ಊರ್ನವ್ರು ಯಾರು ಮನೆನಾಗೆ ಒಲೆನೆ ಹಚ್ಚುದಿಲ್ವಂತೆ, ಅಲ್ಲೇ ಕೊಡ್ತಾರಲ್ಲಪ್ಪ ಊಟ. ದಾಸ ಬೆಳಗ್ಗೆ ತಿಂಡಿ ಅಂತೆ, ಮಧ್ಯಾಹ್ನ ಊಟವಂತೆ, ರಾತ್ರಿ ಊಟ ಅಂತೆ. ಒಂದ್ ಚೌಕ ತಗ ಹೋಗ್ಬಿಟ್ರೆ ಬೆಳಗಾನ ನಾಟಕಗಳು ನಡೀತಾವಂತೆ. ಹ್ಞೂ ಕಣವ, ಹಳೆ ಕಾಲದ ನಾಟಕಗಳೆಲ್ಲ ಆಡದಾರಂತೆ. ಚಂದಾಗಿರ್ತೈತೆ ಅಲ್ಲಿ, ಆರಾಮಾಗಿ ಎರಡ್ ದಿವ್ಸ ಅಲ್ಲೇ ಇದ್ಬಿಡುದು. ಹ್ಞೂ ಕಪ್ಪ ಆಯ್ತು, ಬೆಚ್ಚಕಿರೋದು ತಕೊಂಬಿಡಮ್ಮ ರಗ್ಗು. ಕಂಬಳಿ ಆಯ್ತು ಕಯ್ಯ ಇಲ್ವೇ ಕಂಬಳಿ ಅದಲ್ಲ ಅದಲ್ಲ ಮೊನ್ನೆ ಇನ್ನು ಇದಿರ್ತಾವ ಅರಸಿಕೆರೆ ತಾವ ಕೆಂಕೆರೆ ತಾವ ಮಾಡಿಸ್ಕೊಂಡ್ ತಂದ್ಕೊಂಡಿನ್ವ ಕರಿ ಕಂಬಳಿ ನಿಂಗೆ ಮಾಡಿಸ್ಬಿಟ್ಬಿಟ್ಟಿದೀನಿ ಕಯ್ಯ ಹಂಗಿಡ್ಬಾರ್ದು ಕಣ್ಣ ಅದು ಯಾವಾಗ್ಲೂ ಉಪಯೋಗಿಸ್ಬೇಕು ಬಿಸಿಲಿಗೆ ಹಾಕ್ಬೇಕು ಕಂಬಳಿ ಹುಳ ಹತ್ಬಿಟ್ಟದವ ಎಲ್ಲ ಒಂಥರ ವಾಸನೆ ಬರ್ತದೆ ವಾಸನೆ ಹುಳ ಹತ್ತಿದ್ರೆ ಕಂಬಳಿನಾಗೆ ಉಜ್ಜಬೇಕು ಅಂತಾರೆ ಇರ್ಲಿ ಬಿಡು ಹಿಂದೆಲ್ಲ ಹೆಂಗ್ ಕಂಬಳಿ ಮಾಡಿಸೋರ್ ಗೊತ್ತೆ ಹೆಂಗಪ್ಪ ಅದ ಒದ್ಗಂಡ್ರೆ ಮೈ ಮೇಲೆ ಒಂದ್ ಕ್ವಿಂಟಲ್ ಚೀಲ ಏರ್ಕೊಂಡಂಗಾಗದು ಮಾಡಿಸ್ಕೊಳೋರು ಈಗ ಯಾಕೆ ಹೇಳು ಮೈ ಕೈ ಮುರಿಯೋ ಹಂಗ ಕೆಲಸ ಮಾಡೋರಲ್ಲ ಏನಾರು ಏರ್ಕೊಂಡಂಗ ಇರ್ಬೇಕಿತ್ತಿಲ್ಲ ಅಂದ್ರೆ ನಿದ್ದೆ ಈಗ ಆ ಪಾರ್ಟಿದ ಏರಿದ್ರೆ ಮೈ ಕೈಯೇ ಮುರಿದೋಯ್ತು ಹಂಗನ್ಮತ್ತೆ ಸರಿಗೆ ಹೇಳ್ದೆ ಬಿಡು ಅಂದ್ರೆ ಕಂಬಳಿಯ ಒದ್ಗ ಮನಿ ಕಂಡ್ರೆ ಚಳಿಗಾಲ ಅಲ್ವಪ್ಪ ನಿದ್ದೆ ಬತ್ತದ ಚೆನ್ನಾಗಿ ಅಲ್ಲ ಕಯ್ಯ ನಾವು ಈಗ ವಾಕಣ ಗಿಕಣ ಮಾಡಾಗ ಈ ಗದ್ದಲಿ ಆ ನೆಲ್ಲೂರ್ನೇ ಓದ್ಕ ಮನಿಕ ತಿನ್ನಲ್ವಯ್ಯ ಪಾಟಿ ಬೆಚ್ಚಕ ಕೈಯೇ ಮೈ ಎಲ್ಲ ಕಡ್ತಾ ಬರ್ತಾ ಇರ್ಲಿಲ್ವೇ ನಿಂಗೆ ಹಂಗೆ ಓದ್ಕೊಂಬಿಡ್ತಿದ್ಮ ಅದ ಆಯ್ತಾ ಒಂದ್ ಬೆಡ್ಶೀಟ್ ಗಿಡ್ಶೀಟ್ ಹಾಕೊಂಡ್ ಮನಿ ಕಳದು ಹಂಗೆ ಹಾಕೊಂಡ್ರೆ ಮೈ ಕೈ ಕೆರ್ಕೊಂಡ್ ನಿದ್ದೆ ಮಾಡಂಗಿಲ್ಲ ಕಯ್ಯ ಮೈ ಕೈ ಕೆರಿತಾನೆ ಇರ್ಬೇಕಾಯ್ತೆ ವಾತಾರವರೆಗೂ ನೆಲ್ಲೂರ್ ವಿಚಾರ ಬಿಡು ಈಗ ಅದೇನು ಪೇಪರ್ ನಾಗ ಓದ್ತಾ ಇದ್ದ ಕಣ್ಣ ಈ ಗಾಳಿ ಪಟವ ಹರಿಸ್ತಾರಲ್ಲ ಈ ಪಟಕ್ಕೆ ದಾರ ಕಟ್ಬಿಟ್ಟು ದಾರ ಕಟ್ಟಾಗ್ಬಾರ್ದು ಅಂತ ಅದೇನೋ ಗಾಜು ಕರೆಕ್ಟ್ ಆಗಿ ಹೇಳ್ದೆ ನೋಡು ಮಾಂಜ ಅದೇನೋ ಅದು ಯಾರಿಗೋ ಕುತ್ತಿಗೆಗೆ ತಗಲಾಕಬಿಟ್ಟು ಪಾಪ ಕುತ್ತಿಗೆನೆ ಕೂದೋಗ್ಬಿಟ್ಟದ ಕಣವ ಹತ್ತೊಟ್ಟೋಗ್ಬಿಟ್ಟವ್ರಂತವ್ರು ಹಂಗ್ ಮಾಡ್ದಾರ ಅಲ್ಲ ತಮಟೆ ಬಾರಿಸಿ ಅಂತವೆಲ್ಲ ಬಳಸ್ಬಾರ್ದು ಅಂತ ಹೇಳಿದ್ರುವೆ ನಮ್ ಕಡೆ ಇಲ್ವೇನ ಬಿಡು ಆದ್ರೆ ಯಾಕಪ್ಪ ಹಂಗ್ ಮಾಡ್ಬೇಕು ಹಂಗ್ ಮಾಡ್ಬಾರ್ದು ಕಟ್ಟಾದ್ರೆ ಪಟ ಹೋಯ್ತದ ಅಷ್ಟೇ ಅದೇನು ಹಿಂದಿನ ಕಾಲದಾಗ ಟ್ರೇನ್ ದಾರ ಅಂತ ಇತ್ತಲ್ಲ ಅದ ಕಟ್ಕೋಬಿಟ್ಟು ಎಷ್ಟ್ ಚಂದಾಗ್ ಬಿಡ್ತಿದ್ದ ಅಲ್ವಪ್ಪ ದಾರದಲ್ಲೇ ಜಯಣ್ಣ ಹಿಂಗ ಪಟ ಹಾರಿಸಿದ್ರೆ ನಿನ್ ದಾರವ ಕುಯ್ದಾಕ್ತೀನಿ ಕುಯ್ದಾಕ್ತೀನಿ ಅಂತ ಅನ್ಬಿಟ್ಟು ಅದೆಲ್ಲ ಇದೇನ ಸಾಹಸ ಮಾಡ್ತಿರ್ಲಿಲ್ವಾ ಜಯಣ್ಣ ನಿನ್ ಗಾಳಿ ಪಟ ಅಂದಂಗ ನೆಪ್ಪ ಆಯ್ತು ನೋಡು ಸುತ್ತೂರ್ ಜಾತ್ರೆ ಗಾಳಿ ಪಟ ಸ್ಪರ್ಧೆ ಅದೇ ನನಗ ಅದ ಯಾವತ್ತು ಅಂತ ನೆಪ್ಪಿಲ್ಲ ದೊಡ್ಡ ದೊಡ್ಡ ಪಟ ಕಣ್ಣ ನಾವಿ ಸಣ್ಣ ಪಟ ತಗೊಂಡೋದ್ರೆ ಆಗಕ್ಕಿಲ್ಲ ದೊಡ್ಡದ್ ಮಾಡೋ ಬಿಡು ಅದೇನ ಕಷ್ಟವೋಯ ಅಲ್ಲೇ ಮಾಡ್ಬೇಕಾಯ್ತದೆ ಅಂದ್ಕ ನಿಂದು ಇದಾಕ ಏನ ಚಿತ್ರ ಇನ್ನೊಂದ್ಕ ನನ್ ಚಿತ್ರ ಹಾಕ್ತೀನಿ ಇನ್ನೊಂದ್ಕ ಕಮಲಕ್ಕನ್ ಚಿತ್ರ ಹಾಕ್ಲಿ ಮೂರ್ ಪಟ ನಮ್ ನಮ್ ನಾವೇ ಆರ್ಸುದ್ ಬೇಡ ಬ್ಯಾರವ್ರ ಕೈ ಕೊಟ್ಬಿಟ್ಟು ಆರ್ಸು ಜನ ನೋಡ್ಕಂತಾರೆ ಜಾತ್ರೆನಾಗಿರೋರು ಇದ್ಯಾರೋ ಹಿಂಗ್ ಬಂದ್ಬಿಟ್ಟವ್ರಲ್ಲ ಎಲ್ಲ ಬರೀ ಫಿಲಂ ಇಷ್ಟಾರ್ಗಳನ್ನ ಯಾಕಣ್ಣ ನೋಡ್ಬೇಕು ನಮ್ನು ನೋಡ್ಲಿ ನೀರ್ ವಸಿ ಕಮ್ಮಿಯಾ ಅದ್ಕ ಹೆಂಗದೆ ಐಡಿರಿಯ ಬಿಡಪ್ಪ ಒಳ್ಳೆ ಐಡಿರಿಯ ಪಟ ಹರಿಸ್ದಂಗು ಆಯ್ತು ಪೋಟ ಹರಿಸ್ದಂಗು ಆಯ್ತು ಪಟ ಅಂದ್ರೆ ಅದೇ ಅಲ್ವಪ್ಪ ಚಿತ್ರವಲ್ವಪ್ಪ ಎಲ್ಲ ಗಾಳಿ ಪಟ ಇಲ್ಲಿ ಹೇಳಿದ್ದು ಹೂಕವ ಅದೇ ಪಟ ಅಂದ್ರೆ ಇನ್ನೇನ ಈಗ ನಾವು ಅದೇನೋ ಈ ಸ್ಟುಡಿಯೋ ಸಿಟಿಗೆ ಹೋಗಿ ಫೋಟೋ ತೆಗಿಸ್ತಿದ್ವಲ್ಲಪ್ಪ ಈ ಸಣ್ಣ ಸಣ್ಣದ ಅದೇನೋ ನಾವೇನು ಪಟ ತೆಗೀರಿ ಅಂತ ಕೇಳ್ತಿದ್ಮ ನಾನ್ ಪಟ ತಗೊಡಪ್ಪ ಅಂತ ಕೇಳ್ತಿದ್ದೆ ತಾನೆ ಈಗಲೂ ನಾನ್ ಪಟ ಅಂತಲಿ ಅನ್ನೋದು ಈಗ ಜಯಣ್ಣ ಅದೇನಂದ್ರೆ ಬಾಲಂಗೋಚಿಯ ಭದ್ರ ಕಟ್ಕ ಇಲ್ಲ ಅಂದ್ರೆ ಗಿರ್ಕಿ ಹೊಡೆದ್ಬಿಟ್ಟು ಬಿದ್ದೋಗ್ಬಿಟ್ರೆ ಅಲ್ಲ ಕಟ್ಟು ಅಂತ ಕಟ್ಕ ಅಂತ ಹೇಳ್ತಿದ್ದೆ ಗಾಳಿ ಪಟಕಯ್ಯ ನೀನು ನನಗೆ ಪಾರ್ಟ ಮಾಡಕ ಹೇಳ್ತಿದ್ದೆ ಆಂಜನೇಯನ್ ಪಾರ್ಟ ಬಲ ಕಟ್ಕ ಅಂತ ನೋಡವ ನೀವ ನಿಂಗಲ್ಲ ಪಟಕ್ಕೆ ಪಟಕಯ್ಯ ಇಲ್ಲ ಅಂದ್ರೆ ಆರ್ಬೇಕಲ್ಲ ಪಟ ಮತ್ತೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾವ ಊರ್ನವ್ರು ಇವರು ಪಟ ಹರ್ಸಕ್ಕೂ ಬರೋದಿಲ್ಲ ಬಾಲಂಗೋಚಿ ಕಟ್ಟಕ್ ಬರೋದಿಲ್ಲ ಅಂತ ಜನ ನಿಗಾಡ್ಬಿಟ್ರೆ ಕಷ್ಟ ಲಾಂಡಾವರಿ ಏನಂದ್ರೆ ಬಾಲಂಗಾಸ ಕಟ್ಲಿಲ್ಲ ಅಂದ್ರೆ ಲಾಂಡಾವರಿ ಕವ ಏನಂಗಂದ್ರೆ ಬಾಲಿಲ್ಲ ಇದಿಲ್ಲದೆ ಆರ್ಸೋದು ಕವ ಅದು ಏನು ಸೂತ್ರ ಹಾಕ್ತಾರಲ್ಲವ ಅದೇನು ಟೆಕ್ನಿಕು ಅದು ಆ ಸೂತ್ರ ಹಾಕ್ಬಿಟ್ರೆ ಬಾಲಂಗೋಸಿ ಇಲ್ಲ ಅಂದ್ರೂ ಆರ್ತದ ಆರಿಸ್ತಿದ್ದೀನಿ ಲಾಂಡಾವರಿ ಕವ ನಾನು ಕೇಳಿದ್ನಿಲ್ಲ. ಏ ಬಿಡು ಬಿಡು, ಅದಕ್ಕೆ ವಾತ ಒಡೆಯೋದಿಲ್ಲ, ಮತ್ತೆ ಹಂಗೆ ಆರ್ತದೆ. ಎಷ್ಟು ದೂರ ಬಿಟ್ರು ಆರ್ತದದು. ಮರಗಿರಕ್ಕೆ ಸಿಕ್ಕಾಕೊಳಕಿಲ್ವೇ? ಏ ಬಲಂಗೋಸಿ ಇರೋದೇನು ಸಿಕ್ಕಾಕೊಳ್ಳೋದಿಲ್ವಾ? ಅದು ಹಂಗಿಯೇ, ಇಲ್ಲ ವೈರಿಗೆ ಸಿಕ್ಕಾಕೋತಿದೆ, ಇಲ್ಲ ಮರಕ್ಕೆ ಸಿಕ್ಕಾಕೋತಿದೆ. ಏನು ಎಳೆಯೋದು ಸುಮ್ನತ್ತಾಗ ದಾರ್ವ ಅದು ಬರೋಲ್ದು. ಅದು ಒಂದ್ ಸಮಸ್ಯೆ ಕಣ್ಣ, ಅವರಿಗೆ ಸಿಕ್ಕಾಕೊಂಡದೆ ಅಂತ ಕೋಲ್ ತಕೊಂಡ್ ತೆಗಿಯಕ್ ಹೋಯ್ತಾರೆ. ಹಂಗ್ ಮಾಡಬಾರ್ದು. ಕರೆಂಟ್ ವೈರ ಓಸಿ ಏನಾರು ಎಲ್ಡ್ ಇದು ತೆಗಲಾಕಂಬಿಟ್ರೆ ಕರೆಂಟ್ ಹಂಗೆ ಮೈಗರೆದ್ ಬಿಟ್ಟು ಏನೇನೋ ಅಪಘಾತಗಳು. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಜಯಣ್ಣ, ತಪ್ಪಲ್ವಪ್ಪ. ನಮ್ ಜೀವಕ್ಕೆ ಅಪಾಯ ಬರ್ತದೆ ಅಂದ್ರೆ ಅದ್ ಯಾಕ ಮಾಡಕ್ ಹೋಗ್ಬೇಕು? ಈಗ ಸ್ವಲ್ಪ ಕಡಿಮೆ ಆಗದೆ ಬಿಡು. ಹಳ್ಳಿ ಪಳ್ಳಿಗಳಲ್ವೇ ಹಂಗೆ ಯಾವ್ದೋ ಯಾವ ಈ ತಂತಿ ಸಿಕ್ಕಾಕಂಡ್ರೆ ಎಲೆಕ್ಟ್ರಿಕ್ ತಂತಿಗೆ ಕಡ್ಡಿ ತಕೊಂಡ್ ಎಲ್ಲ ತಗ ಹೋಗೋದಿಲ್ಲ. ಈಗ ಗೊತ್ತಾದ್ರೆ ಎದುರ್ಕೋತಾರೆ. ಜೀಮ ಅಲ್ವವ್ವ, ಪಟ್ ನೋಟ್ ಹೋಗ್ಬಿಟ್ರೆ ತರಕಾದ್ದ ಪಟ ಅರ್ಥ ಇದ್ರೆ ಏನ್ ನೋಡ್ದಂಗ ಅನಿಸ್ತದೆ ಹೇಳಿ ನಿಂಗೆ? ಪಕ್ಷಿ ಪಕ್ಷಿಯ ಇಲ್ಲ ವಿಮಾನ? ವಿಮಾನ ಇಲ್ಲ. ಅಕ್ಕಪಕ್ಕ ಅಕ್ಕಪಕ್ಕ ಅರ್ಥ ಇದ್ರೆ ಏನ್ ಅನಿಸ್ತದ ನಿಂಗೆ? ಏನ್ ಅನಿಸ್ತದಪ್ಪ? ಏನ್ ನೋಡ್ದಂಗ ಆಯ್ತದೆ? ನೀನು ಕಮ್ಮಿ ಕವಿಯೂ ಇಲ್ಲ, ಇದು ಇಲ್ಲ. ನನಗೆ ಶಿಸ್ತಾಗಿ ಹೋಯ್ತಾ ಇರ್ತಾರಲ್ಲ ಸೈನಿಕರು, ಅಲ್ಗೊಂಟದೆ ನೀನು ಅವ್ರನ್ನ ನೋಡ್ದಂಗ ಅನಿಸ್ತದ ನಂಗೆ. ಅದ ಅಳಗಾಡ್ತಾ ಇರ್ತಿತ್ತಲ್ಲ ಹಂಗೆ ಹೋಗುದಿಲ್ಲ ಅಣ್ಣ. ಹ್ಞೂ ಕಪ್ಪ. ಈಗ ಜನವರಿ 26ನೇ ತಾರೀಕು ಎಲ್ಲಿ ದೆಲ್ಲಿನಾಗ ಮಾಡ್ತಾರಲ್ಲವ್ವ, ಅಲ್ಲಿ ಸೈನಿಕರುಗಳು ಕೈ ಕಾಲು ಬೀಸ್ಕೊಂಡು ನಡ್ಕ ಬತ್ತಾ ಇದ್ರೆ ನೀನು ಅನ್ನಕ್ಕಿಲ್ವ? ನೀನು ಕಳದ್ಕಿತ ಹೇಳಿದ್ದೆ ಕರೀಲಿಲ್ಲ ಅನ್ನೋದು ಬುಟಾಕಮ್ಮ. ನಾನುವೇ ಕೆಲಸ ಇತ್ತು ಕಣ್ಬಿಡು. ಪ್ರಧಾನಮಂತ್ರಿಗಳು ಕರೀತಾರೆ ನಮ್ನೂ ಅನ್ಕೊಂಡಿದ್ದೆ. ಕರೀತಾರ ಬಿಡಪ್ಪ, ನಿನ್ನಂತೂ ಕರೀತಾರ ಬಿಡು. ಅದಕ್ಕ ಏಟ್ ಮಾಡೋಣ ಅಂತ ಕಾತಾ ಇದ್ದು. ಇರ್ಲಿ ಬಿಡು, ಲಭ್ಯ ಇಲ್ಲ, ಕರೀತಾರಂತ ಕಣ. ಕರೀಲಿ ಬಿಡಪ್ಪ, ಅವಾಗ ಹೋಗಮ್ಮ. ಅಲ್ವಾ, ಈಗ ಸದ್ಯಕ್ಕೆ ಅದೇನೋ ದೂರದರ್ಶನದಾಗ ನೋಡ್ಕೊಳ್ಳಮ್ಮ ಅಂದ್ರ ಯಾಕೆ ಹೇಳದೆ? ಕಾಮಿಟ್ರಿ ಬರ್ತದೆ, ಕಾಮಿಟ್ರಿ ಕಾಮಿಟ್ರಿ ಅಲ್ಲಣ್ಣ, ಆಕಾಶವಾಣಿಲಿ ಬರ್ತದೆ ನೋಡ್ಬೋದಲ್ವಾ? ಕಾಮೆಂಟ್ರಿ ಅಂತಿದ್ದಾಗ ಗೆಪ್ತಿ ಬತ್ತು. ನಾನು ಹೇಳ್ನಿಲ್ವ ಸೈನಿಕರು ಅಂತ? ಯಾಕೆ ಗೆಪ್ತಿ ಆದ್ರೂ ಗೊತ್ತಾ? ಯಾಕಪ್ಪ? ಅದೇನೋ ಅದಕ್ಕೇನಂತಾರೆ ಸೈನಿಕರು ಓಡಾಡೋರ್ಗೆ ಇಂಗ್ಲಿಷ್ನಾಗ ಯಾವ ಏನಂದರು ಜಯಣ್ಣ? ಏ ಇಂದ ಬತ್ತಲ್ಲ ಆರ್ಮಿ. ಅದ್ರದ್ದು ಯಾವ್ದೋ ದಿನ ಮಾಡಿದ್ರಂತಲ್ಲ, ಅದ್ರ ಮುಖ್ಯಸ್ಥರು ಆಕಾಶವಾಣಿಯಿಂದ ಮಾತಾಡ್ತಿದ್ರು. ಕೇಳಿಸ್ಕೊಂಡಿ ನಾನು ಹೇಳಪ್ಪ. ಏ ಬೋಸ್ ಅಂತ ಮಾತಾಡಿದ್ರು, ಆದ್ರೆ ಇಂಗ್ಲಿಷ್ ಹಿಂದಿನ ಮಾತಾಡಿದ್ರ ಪೂರ್ತಿ ಅರ್ಥ ಆಗ್ನಿಲ್ಲ, ಆದ್ರೂ ಖುಷಿ ಆಯ್ತು. ನಂಗ ಅರ್ಥ ಆಯ್ತು ಬಿಡಯ್ಯ. ಹೌದ, ಆಮೇಲೆ ಅವನ್ನೆಲ್ಲ ಹೇಳ್ತಾನೆ ಕಲಿಯಕ್ ಹೋಯ್ತಾರು ಅಂತ. ನಾನು ಇಂಗ್ಲಿಷ ಕಲಿಯಕ್ ಹೋಯ್ತಿಲ್ವಾ? ಗೊತ್ತಾಯ್ತು. ಸರಿ ಸರಿ ಆಯ್ತು ಬಿಡಪ್ಪ. ಆಮೇಲೆ ಅವ್ರು ಏನ್ ಹೇಳಿದ್ರು ಕನ್ನಡದಾಗ ಹೇಳ್ಬಿಡು. ಆಯ್ತು ಆಮೇಕಿಂತ ಸರಿ. ಅದಕ್ಕ ಅವರು ನನ್ಗೆ ಯಾಕೆ ಖುಷಿ ಆಯ್ತು ಅಂತಂದ್ರೆ ಅಣ್ಣ, ಸೈನಿಕರವರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳ್ನಿಲ್ವೇ, ಸೈನಿಕರು ರೈತರು ಬಹು ಮುಖ್ಯ ದೇಶ. ಜೈ ಜವಾನ್ ಜೈ ಕಿಸಾನ್ ಇಲ್ವಾ? ಹಂಗ ಈಗ ಸೈನಿಕರು ದೇಶವ ರಕ್ಷಣೆ ಮಾಡ್ನಿಲ್ಲ ಅಂದ್ರೆ ದೇಶ ಉಳ್ದೇನಣ್ಣ? ಖಂಡಿತ ಉಳಿಯೋದಿಲ್ಲ. ಅವ್ರು ಏನ್ ಹೇಳ್ತಿದ್ರು, ನಮ್ ದೇಶನ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಸಮರ್ಥವಾಗಿದೀವಿ ಹೇಳಿದ್ರ ನಾನು ಅರ್ಥ ಮಾಡ್ಕೊಂಡಿದ್ದು, ಯಾವ ವೈರಿನು ನಮ್ಮ ಮೇಲೆ ಯುದ್ಧ ಸಾರಂಗಿಲ್ಲ, ಹಂಗೆ ನಾವು ಬೋಸ್ ಅಂದಾಗ ದೇಶವ ರಕ್ಷಣೆ ಮಾಡ್ತೀವಿ. ನಾವು ಒಂದೇ ಅಲ್ಲ, ನಮ್ ಜೊತೆಗೆ ಇನ್ನೂ ಎಲ್ಡವೆ ಏನೇನದು, ನೀರ್ನಾಗ ಓಡಾಡೋದು, ಆಮೇಲೆ ಗಾಳಿನಾಗ ಓಡಾಡೋದು, ಎಲ್ಡು ಅವೇ ಎಲ್ಲ ಸೇರಿ ಸಂದಾಕಿ ರಕ್ಷಣೆ ಮಾಡ್ತಾ ಇದೀವಿ. ಅದಕ್ಕೆಯಪ್ಪ ನೋಡಪ್ಪ, ಜೈ ಜವಾನ್ ಅಂತ ಹೇಳ್ನಿಲ್ವಪ್ಪ, ಜೈ ಕಿಸಾನ್ ಅಂತ ಹೇಳ್ನಿಲ್ವ? ನಾವು ರೈತರು ಭೂಮಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಭೂಮಿ ಹಾಳಾಯ್ತು. ಹೌದು, ಭೂಮಿ ಹಾಳಾಯ್ತು ಅಂದ್ರೆ ಎಲ್ಲ ಹಾಳೋದಂಗಿಯೇ ಮತ್ತೆ ಅಲ್ವಾ ಜಯಣ್ಣ? ಮಣ್ಣಿನ ಮಣ್ಣಿನ ಅಂತ ಮಾಡ್ತೀವಿ. ಈಗ ನಾವು ದುಡ್ದುದ್ ಫಲ ಜನಗಳಿಗೆ ಸಿಕ್ನಿಲ್ಲ ಅಂತಂದ್ರೆ, ಅಥವಾ ನಮ್ ದುಡಿದೇ ಇದ್ರೆ ಫಲ ಎಲ್ಲಿ ಸಿಗ್ತದ? ಎಲ್ಲ ಗೊಟಕ್ ಅಂದ್ಬಿಡ್ತಾರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನ ಹೇಳಿದ್ದು. ರೈತರು ಅಂತಂದ್ರೆ ಏನಪ್ಪ ಅದ್ ಹೇಳ್ತಾರಲ್ಲಪ್ಪ, ಕುವೆಂಪು ಅವ್ರು ಹೇಳೋರಲ್ಲಪ್ಪ, ನೆಲದ ಗಾಂಧಿ, ಹಾ ಹೊಲದ ಗಾಂಧಿ ಅಂತ ಹೇಳಿಲ್ವಪ್ಪ. ಗಾಂಧಿ ಅಂತಂದ್ರೆ ರೈತ ಅಂತ ಕುವೆಂಪು ಅವರೇ ಹೇಳಾರೆ ಕಯ್ಯ. ಈಗ ಕುವೆಂಪು ಅವ್ರದ್ದು ಬರ್ಡೇ ಆಗ್ಲಿಲ್ವಪ್ಪ ಈಗ, ಅದೇನು ಕಳೆದ ತಿಂಗಳು 29ರಲ್ಲಿ ಹೈಸ್ಕೂಲ್ನಾಗೆ ಭಾಷಣ ಇಟ್ಟಿರ್ನಿಲ್ವಾ ನಮ್ಮ ಪಟೇಲ್ರ ಮಗ ಸಿದ್ಲಿಂಗ, ಅದೇನೋ ಕನ್ನಡವ ಓದ್ಕೊಂಬಿಟ್ಟವನಂತೆ ಅವನು ಬಂದು ಭಾಷಣ ಮಾಡ್ತಿದ್ದ, ಚೆನ್ನಾಗಿ ಮಾತಾಡ್ದ. ನೀನು ಆಮೇಲೆ ಒಂದು ಹಾಡು ಹೇಳ್ದಲ್ಲ, ಕುವೆಂಪು ಬರ್ದಿರೋದು ಉಳುವ ಯೋಗಿ ನೋಡಲ್ಲಿ, ಅದನ್ನು ಹೇಳ್ದಿ. ಆಮೇಲೆ ಬಾರಿಸು ಕನ್ನಡ ಡಿನ್ ಡಿನ್ ಡಿಮವ ಅದನ್ನು ಹೇಳ್ದಿ ನಾನು. ಸರಿಯಾಗಿ ಹೇಳ್ತಿರ್ನಿಲ್ಲ ಅಪ್ಪ, ಅವಾಗ ಕೈ ಕಟ್ ಹಾಕೊಂಡು ಹೇಳ್ತಿದ್ದಕ್ಕಪ್ಪ. ಈಗ ಚೀಟಿ ಇಟ್ಕೊಂಡು ಹೇಳ್ತಾನೆ, ಎಲ್ಲ ಇಡೀ ಮೈಯ ಮುದ್ರಕೊಂಡು ಹೇಳ್ತಿದ್ದು. ಈಗ ಪ್ರೀ ಎಲ್ಲ ಯಾವ್ದು ಕೇಳ್ತಿ ಹಾಡು ಹೇಳ್ತೀನಿ ಬಿಡು ಕೇಳು. ಏನು ಏನು ಕೇಳ್ಬೇಕು ನೀನು? ಹಾಡು ಹಾಡು, ಯಾವ ಹಾಡು ಕೇಳಿದ್ರು ಹೇಳ್ತಾನಂತೆ. ಆಮೇಲೆ ಆಮೇಲೆ ಹೇಳ್ತೀನಿ, ಈಗ ಬೇಡ. ಫಸ್ಟು ಕನ್ನಡದಾಗ ಅವ್ರ ಭಾಷಣ ಹೇಳ್ಬಿಡು. ಅದಾದ್ಮೇಲೆ ಆಕಾಶವಾಣಿನಲ್ಲಿ ಒಂದು ಹಾಡು ಹಾಕಿದ್ರು, ಯಾವ್ದಪ್ಪ ಸೈನಿಕರ ಹಾಡ್ ಅಂತ. ಹಂಗೆ ಕನ್ನಡದಾಗ ಹೇಳ್ಬಿಟ್ಟು ಯಾವ್ದಾರ ಒಂದು ಹಾಡು ಹೇಳ್ಬಿಡು ಅಂತೆ. ಸಿನಿಮಾ ಹಾಡು ಹೇಳ್ಬಾರ್ದು ಅಷ್ಟೇ. ಆಮೇಲೆ ಆಯ್ತು ಬಿಡು. ಅದೇನವ ಹೆಣ್ಮಕ್ಳು ದಿವಸ ಅಂತ ಆಚರಣೆ ಮಾಡ್ತಾರಂತೆ, ಅದೇನೋ ಗಣರಾಜ್ಯ ದಿನ ಬರ್ತದಲ್ಲ ಅದಕ್ಕಿಂತ ಒಂದ್ ದಿವಸ ಮುಂಚೆ, ಎರಡು ದಿವಸ ಮುಂಚೆ ಅಂತೆ. ಎಂಥದ್ದು ಹೆಣ್ಣಾಯ್ಕಳುಗಳ ದಿನ ಅಂತೆ. ಆಮೇಲೆ 25ಕ್ಕೆ ಪ್ರವಾಸ ದಿನವಂತೆ. ಎಲ್ಲಿಗೆ? ಅದೇನು ಹೇಳ್ದಲ್ಲ, ರಥಸಪ್ತಮಿ ಕಾರಣ ಎಲ್ಲೂ ಹೋಗಂಗಿಲ್ಲ, ಮನೇಲಿ ಪೂಜೆ ಮಾಡ್ಬೇಕು, ಸೂರ್ಯನ ಪೂಜೆ ಮಾಡ್ಬೇಕು. ಮತ್ತೆ ಮನೆಯವ್ರ ಹೆಸರು ಸೂರ್ಯನವ, ಸೂರ್ಯ ಇದ್ದಂಗೆ ಮನೆಗೆ ಅನ್ಕೋ, ಚಂದ್ರ ಇರ್ಬೇಕು ಮನೆ ಮುಂದೆ, ದೊಡ್ಡ ರಂಗೋಲಿ ಹಾಕ್ಬೇಕು, ಹಬ್ಬ ಮಾಡ್ಬೇಕು. ಅವ್ರಿಗೆ ಅವ್ರಿಗೆ ಹಬ್ಬ ಮಾಡಾರ, ಮತ್ತೆ ನಾವು ದೇವ್ರ ಪೂಜೆ ಮಾಡ್ಬಿಟ್ಟು ಸಿಹಿ ಊಟ ಮಾಡೋದು. ರಥಸಪ್ತಮಿ ಅಂದ್ರೆ ಸೂರ್ಯ ಮಹಾದೇವ ಹೊಸ ರಥವ ಹತ್ಗತಾನೆ ಅಂತ. ಅದೇನೋ ಕುದುರೆ ಶುರು ಆಯ್ತತೆ ಬ್ಯಾಸ್ಗೆ, ಏಳು ಕುದುರೆ ಬಂದಂತಲ್ಲಪ್ಪ, ಏಳು ಕುದುರೆ ಅದೆಲ್ಲೋ ಯಾವ್ದೋ ದೂರ ದೂರ್ನಾಗ ಸೂರ್ಯನ ದೇವಸ್ಥಾನವೂ ಆದಂತಲ್ಲಪ್ಪ, ಅದೇನೋ ರಾಜಕುಮಾರ ಹೋಗೋಣ ಅಂತ ಅನ್ಕೊಂಡ್ವಲ್ಲಣ್ಣ ನೀನ್, ಅದೆಲ್ಲ ಹಿಮಾಲಯಕ್ಕೆ ಹೋಯ್ತೀನಿ, ಅಲ್ಲಿ ಹೋಯ್ತೀನಿ, ಇಲ್ಲಿ ಹೋಯ್ತೀನಿ, ನೀನು ಎಲ್ಲೂ ಹೋಗ್ಲಿಲ್ಲ. ಈ ಪ್ರವಾಸ ದಿವಸ ಅಂತ ಯಾಕೆ ಮಾಡ್ತಾರೆ ಇದಕ್ಕೆ, ನಾವು ಫಸ್ಟ್ ನಮ್ಮೂರ್ ಸುತ್ತಮುತ್ತ ನೋಡ್ಕೋಬೇಕು, ಆಮೇಲೆ ಭಾರತ ದೇಶ ಸುತ್ತಬೇಕು. ದೇಶ ಸುತ್ತು ಕ್ವಾಸ ಓದು ಅಂತ ಹೇಳಿಲ್ವೆ, ಹಂಗಾಗಿ ಹೋಗಿ ನೋಡ್ಕೊ ಬಂದ್ರೆ ತಾನೇ ಗೊತ್ತಾಗೋದು ಅಲ್ಲಿ ಜನ ಹೆಂಗವ್ರೆ, ಅಲ್ಲೇನ್ ಅಡುಗೆ ಮಾಡ್ತಾರೆ, ಅಲ್ಲೇನ್ ತಿಂಡಿ ಮಾಡ್ತಾರೆ, ಅಲ್ಲೆಂಗ್ ಬದುಕವ್ರೆ, ಮತ್ತೆ ಹೆಂಗ್ ಡ್ರೆಸ್ ಮಾಡ್ಕೊಂತಾರೆ, ವಿಶೇಷ ಏನು, ಏನ್ ಡ್ಯಾನ್ಸ ಮಾಡ್ತಾರೆ. ಈಗ ನಮ್ಮ ಕಡೆ ಎಲ್ಲ ಕೋಲಾಟ ಅಂತೀಯ, ಆಮೇಲೆ ಇನ್ನೂ ಏನೇನು ಹೇಳಿಯಲ್ಲ, ಗೀರ್ಗಾಸೆ ಎಲ್ಲ ಹೇಳ್ತೀಯಲ್ಲ, ಆ ಕಡೆ ಎಲ್ಲ ಅವ್ರದ್ದೇ ಡ್ಯಾನ್ಸ್ ಇರ್ತದಂತೆ. ಚೆನ್ನಾಗಿ ಹೇಳ್ದೆ ಕಂಜಯ್ಯಣ್ಣ. ಈಗ ಮೊನ್ನೆ ಪೇಪರ್ನಾಗಿ ಓದ್ತಾ ಇದ್ದಿಕ್ಕಪ್ಪ, ಅದ್ಯಾವ್ದೋ ಪೇಪರ್ನಾಗ ಬಂದಿತ್ತು, ಗಾಡ್ಗೀಳು ಯಾರೋ ತೀರ್ಕೊಂಬಿಟ್ರಂತಲ್ಲಪ್ಪ, ಅದೇನು ಪರಿಸರ ವಿಜ್ಞಾನಿ ವಿಜ್ಞಾನಿ ಅವ್ರ ಬಗ್ಗೆ ಹೇಳ್ತಾ ಯಾರೋ ಬರೀತಾ ಇದ್ರು. ಅವ್ರು ಎಲ್ಲಿ ಹೋದ್ರು ಯಾವ ಈಗ ಕಾಡು ಮೇಡೆಲ್ಲ ತಿರುಗಾಡ್ತಿದ್ರಂತಲ್ಲಪ್ಪ, ಅವ್ರು ಎಲ್ಲಿ ಹೋದ್ರು ಆ ಜನ ಏನ್ ತಿಂತಾರೆ ಅದನ್ನೇ ತಿಂತಿದ್ರಂತೆ. ಸರಿ ಸರಿ, ಹೋದ್ರೆ ಪ್ರವಾಸ ನಿಂದೆ ಬುತ್ತಿ ತಕೊಂಡ್ ರಾಗಿ ಮುದ್ದೆ ಇರ್ತೀನಿ ಕೊನೆ ತನಕ. ಕಂಬಳಿಯೇ ಬೇಕು ನಂಗೆ, ಹಾಸಿಗೆಯೇ ಬೇಕು ನಂಗೆ, ಮಂಚವೇ ಬೇಕು ಮನಿ ಕಳಕ್ಕೆ ಅಂತಂದ್ರೆ ಅದದ ಇಲ್ಲ. ಅಲ್ಲಿ ಮರದ ಬುಡದಲ್ಲೂ ಮನಿಕಬೇಕು ಅಲ್ವಯ್ಯ, ಎಲೆ ಸಂದಿಲುವೆ ಮನಿಕಬೇಕು, ಅಲ್ಲಿ ಏನ್ ಸಿಗ್ತದೆ ಅದು ತಿನ್ಬೇಕು ಅಲ್ವವ್ವ, ಅದು ಏನ್ ಅರಿತದೆ ಆ ನೀರ ಕುಡಿಬೇಕು. ನನಗ ಅದೇ ಲೇರಿನೇ ಬೇಕು ಅಂದ್ರೆ, ಅದೇ ಅದ ಯಾವ್ದೋ ಹೇಳ್ತಾರಲ್ಲವ ಲೇರಿ ಅಂತ, ಅದೇ ಬೇಕು ಅಂತಂದ್ರೆ ಬಾಟ್ಲ್ ನೀರ್ ಪೂರ್ತಿ ಹೆಸರು ಬರ್ತಾರೆ ಕೊನೆ ನಾಲ್ಕ ಸಾಲ ಹೇಳ್ತಾವನು, ಅದು ಪೂರ್ತಿ ನೀ ಮಾಡ್ಬಿಡಪ್ಪ ಆಮ್ಯಾಕೆ ಆಯ್ತಾ, ಅದೇ ಬೇಕು ಅಂತ ಕುಂತ್ಕೊಂಡ್ರ. ಈ ಪ್ಲಾಸ್ಟಿಕ್ ಬಾಟ್ಲ್ ಆಗಿ ಬತ್ತಲ್ಲ ನೀರು, ಅದ ದೀರ್ಘಕಾಲ ಬಳಕೆ ಮಾಡಬಾರ್ದಂತೆ. ಆ ಪ್ಲಾಸ್ಟಿಕ್ ದು ಕಣಗಳು ನೀರೊಳಗಡೆ ಬೆರ್ತ್ ಬಿಡ್ತಾವಂತೆ. ಅಯ್ಯೋ ಕೋಟ್ಯಾನ್ ಕೋಟಿ ಇರ್ತದಂತೆ ಕಣಣ್ಣ. ಮೊನ್ನೆ ಅದ ಯಾವ್ದೋ ಕಾರ್ಯಕ್ರಮದಾಗೆ ಒಬ್ರು ಪುಣೆ ತುಂಬರು ಹೇಳ್ತಾ ಇದ್ರು, ಹಿಂದಿನ ಕಾಲದಾಗೆಲ್ಲ ಚಂಬು ರೈಲ್ ಚಂಬ್ ತಕೊಂಡ್ ನೀರ್ ಹೋಗೋರು, ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟದೆ ಕೈ ಮುಗಿದ್ ಕೇಳ್ಕತೀನಿ. ಅದೇನೋ ಕ್ಯಾನ್ಸಲ್ ಬಂದ್ಬಿಟ್ಟದಂತಲ್ಲಪ್ಪ, ಅದೇ ಬತ್ತದಂತೆ ನೀರು, ಅದೇನು ಚಂದಾಗಿರ್ತದೆ ಅಂತ ಕುಡಿತೀವಿ, ಅದೇ ಪ್ಲಾಸ್ಟಿಕ್ ಎಲ್ಲಿ ಬತ್ತದೆ, ಕಣ ಎಲ್ಲಿ ಬತ್ತದೆ ತೋರ್ಸು ಅಂದ್ರೆ ತೋರ್ಸಕ್ ಆಗುದಿಲ್ಲ, ಪಳ ಪಳ ಪಳ ಅಂತ ಹೊಳಿತಿರ್ತದಲ್ಲ ಜಯಣ್ಣ, ಅದೇನೋ ಏನೋ ಸಣ್ಣಗಿರೋದಕ್ಕೇನ ಇಂಗ್ಲಿಷ್ ಆಗಂತಾರ ಮೈಕ್ರೋ, ಮೈಕ್ರೋ ಪ್ಲಾಸ್ಟಿಕ್ ಅದ್ರೊಳಗಡೆ ಸೇರ್ ಮೈಕ್ ಇಟ್ಟಿರ್ತಾರಪ್ಪ ಅಲ್ಲಿ, ಅಲ್ಲ ಮೈಕ್ರೋ ಅಂತ ಕಣ್ಣ ಸಣ್ಣದು ಸಣ್ಣ ಮೈಕ್ ಇಟ್ಟಿರ್ತಾರ ಕಾಣದೇ ಇರುವಂತದ್ದು, ಅದೇ ನಮ್ಗೆಲ್ಲ ಸ್ಕೂಲ್ ಅಲ್ಲೆಲ್ಲ ತೋರಿಸ್ತಾ ಇದ್ರಲ್ಲ ಮೈಕ್ರೋಸ್ಕೋಪ್ ಅಲ್ಲಿ. ನಾನೆಲ್ಲೋ ಮೈಕ್ರೋ ಅದೇನವ ಕೋಪು ಅದೇನ ಇದು ಟಿವಿನಾಗ ನೋಡ್ತಿರ್ತೀಮಲ್ಲ ಸಣ್ಣ ಮೈಕ್ ಚುಚ್ಚಿರ್ತಾರಲ್ಲ ಕಾಲರ್ ಹತ್ರ ಅದವ ಅದಲ್ವ ಬಿಡಪ್ಪ ಅದೇ ಮುಂದೆ ಕೇಳು ಅದನ್ನ ಮೈಕ್ರೋ ಇದನ್ನ ಹೇಳದಲ್ಲ ಹೇಳವ ಇನ್ನೊಂದ್ ಕಿತ್ತ ಸ್ಕೂಲ್ ನ ನೋಡಿದ್ವಿ ಅಂತ ಮೈಕ್ರೋಸ್ಕೋಪ್ ಅದ ಸರಿಯಾಗಿ ನೋಡಿಲ್ಲ ಅವನು ನಮಗ್ ತೋರಿಸಿಲ್ಲ ಬಿಡು ನೋಡಿಲ್ಲ ಬಿಡು ಈರುಳ್ಳಿ ಸಿಪ್ಪೆಯ ಎರದ್ಬಿಟ್ಟು ತೆಗೆದು ಈ ಸಿಪ್ಪೆಯ ಮಡಗ್ಬಿಟ್ಟು ಸರಿಯಾಗಿ ನೋಡಿ ಅಂತ ಹೇಳಿ ಆ ಸಿಪ್ಪೆ ಒಳಗಡೆ ಏನಿರ್ತದೆ ಎಲ್ಲ ತೋರಿಸಿರ್ತಾರೆ ನೀನು ನೋಡಿರ್ತೀಯ ಮರ್ತ್ಕೊಳ್ಳ ಅವತ್ತು ಹೇಳ್ತಿರೋ ದೀಟ ನಂಗೆ ನೆಪ್ಪದೆ ನಮ್ ನಂಜಕ್ಕ ಇಲ್ವಾ ನಮ್ಮ ಅತ್ತೆ ಆ ಮೊಮ್ಮಗಳ ತಂಗಿಯ ಸೊಸೆ ಸೊಸೆ ಮಗನ್ನ ನಾದಿ ಮದುವೆ ಇತ್ತು ಅವನ್ಗೆ ಗೊತ್ತಿಲ್ಲ ಹೇಳ್ತೀನಿ ಅದಕ್ಕೆ ಯಾಕಯ್ಯ ಆಯ್ತಾಯ್ತು ಈಗ ಟೇ ಮಾತು ಯವ್ವ ಏನಾರು ಇದ್ರೆ ಏನು ಎಳ್ಳು ಪಳ್ಳ ಆಲೆ ತಿನ್ಬಿಟ್ಟವ್ ನೀವು ಸ್ವಲ್ಪ ಮಾಡಿದ್ನೆ ಜಯಣ್ಣ ನಾನ್ ಮಾತ್ರ ತಿನ್ನೋದಿಲ್ಲ ಬಂದ್ಬಿಟ್ಟೈತ ಅವ್ನಿಗೆ ನಾನು ಹೇಳ್ದೆ ಅಣ್ಣ ಅದ್ರಲ್ಲಿ ಬೆಲ್ಲ ಐತೆ ಜಾಸ್ತಿ ತಿನ್ಬೇಡ ಅಂತ ಹೋಗಣ ಬರೋಣ ತಿನ್ನಣ ಆಯ್ತು ಬಿಡವ ಇನ್ನೇನಾದ್ರೂ ಇದ್ರೆ ಜಯಣ್ಣ ಕೊಡೋದಲ್ದೆ ನನಗೂ ಹೊಸಿ ತಕೊಂಬೋಗ ತತ್ತಿನಿರಣ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣಬೆ ಸಸ್ಯವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರ ಸಸ್ಯ. ತಿನ್ನುವ ಅಣಬೆಯನ್ನು ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ತರಕಾರಿ ಪದಾರ್ಥವನ್ನಾಗಿ ಸೇರಿಸಲಾಗಿದೆ. ಅಣಬೆಯು ಮೃದುತ್ವ ಮತ್ತು ವಿವಿಧ ಮಸಾಲೆಯ ಪರಿಮಳವನ್ನು ಅಳವಡಿಸಿಕೊಳ್ಳುವ ಗುಣವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಅಣಬೆಯಲ್ಲಿ ಪ್ರೋಟೀನ್ ಮತ್ತು ಜೀವಸತ್ವಗಳು ಹೇರಳವಾಗಿದ್ದು ಶರ್ಕರ ಪಿಷ್ಟ ಕಡಿಮೆ ಇರುವುದರಿಂದ ಸಕ್ಕರೆ ರೋಗಿಗಳಿಗೆ ಇದು ಒಳ್ಳೆಯ ಆಹಾರವಾಗಬಲ್ಲದು. ಅಣಬೆಯನ್ನು ಆಹಾರ ಪದಾರ್ಥಗಳಿಗೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದನ್ನು ವ್ಯವಸಾಯ ಮೂಲದಿಂದ ಬರುವ ತ್ಯಾಜ್ಯ ವಸ್ತುಗಳ ಸಹಾಯದಿಂದ ಮನೆ ಅಂಗಳದಲ್ಲಿಯೇ ಬೆಳೆಯಬಹುದಾಗಿದ್ದು ಹೆಚ್ಚಿನ ಭೂಮಿಯ ಅಗತ್ಯತೆ ಇರುವುದಿಲ್ಲ. ಆದ್ದರಿಂದ ಅಣಬೆ ಕೃಷಿಯಿಂದ ಕಡಿಮೆ ವೇಳೆಯಲ್ಲಿ ಮತ್ತು ಅತ್ಯಲ್ಪ ಪ್ರದೇಶದಲ್ಲಿ ಅಧಿಕ ಇಳುವರಿ ಪಡೆಯಬಹುದು. ಹೀಗಾಗಿ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಅಣಬೆ ಕೃಷಿ ಒಂದು ವರದಾನ ಅಂತಲೇ ಹೇಳಬಹುದು. ಅಣಬೆ ಇತರೆ ಸಸ್ಯಗಳಿಗಿಂತ ಭಿನ್ನವಾಗಿದ್ದು ಪತ್ರ ಹರಿತ್ತನ್ನು ಹೊಂದಿಲ್ಲದ ಕಾರಣ ಸ್ವಯಂ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಅಣಬೆ ಬೇರೊಂದು ವಸ್ತುವಿನ ಆಶ್ರಯವನ್ನು ಪಡೆದು ಬೆಳೆಯುತ್ತದೆ. ಇದನ್ನು ಪ್ರಾಚೀನ ಕಾಲದಿಂದಲೂ ಮುಖ್ಯವಾಗಿ ಚೈನಾ, ಈಜಿಪ್ಟ್ ಮತ್ತು ಗ್ರೀಕ್ ದೇಶಗಳಲ್ಲಿ ಉಪಯೋಗಿಸುತ್ತಿದ್ದುದರ ಬಗ್ಗೆ ಅನೇಕ ದಾಖಲಾತಿಗಳು ಲಭ್ಯವಿದೆ. ಅಣಬೆಯಲ್ಲಿ 10,000 ಹೆಚ್ಚು ಪ್ರಭೇದಗಳಿದ್ದು ಇವುಗಳಲ್ಲಿ ಸುಮಾರು 70 ಪ್ರಭೇದಗಳು ಕೃತಕ ಕೃಷಿಗೆ ಯೋಗ್ಯವಾಗಿವೆ. ಅಣಬೆಯನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ತಿನ್ನುವ ಅಣಬೆ, ವಿಷಪೂರಿತ ಅಣಬೆ. ವಿಷಪೂರಿತ ಅಣಬೆಗಳಲ್ಲಿ ಕೆಲವು ಕಡಿಮೆ ವಿಷಪೂರಿತ, ಇನ್ನೂ ಕೆಲವು ಅತ್ಯಂತ ಹೆಚ್ಚು ವಿಷಪೂರಿತ. ವಿಷಪೂರಿತ ಅಣಬೆಗಳನ್ನು ಕೆಲವೊಂದು ಗುಣಧರ್ಮಗಳಿಂದ ಗುರುತಿಸಬಹುದು.